ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ರಾತ್ರಿ 8 ಗಂಟೆಗೆ ಭಾಷಣ. ದೇಶದಲ್ಲಿ ಆಹಾರ ಧಾನ್ಯಗಳ ಕೃತಕ ಅಭಾವ ಸೃಷ್ಟಿಸುವವರ ವಿರುದ್ದ ಕಠಿಣ ಕ್ರಮ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಚ್ಚರಿಕೆ. ಒಳ ಮೀಸಲಾತಿ ಗೊಂದಲಗಳಿಗೆ ಪರಿಶಿಷ್ಟ ಜಾತಿಗಳ ದತ್ತಾಂಶ ಸಂಗ್ರಹದಿಂದ ಪರಿಹಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗೂ ನಾಡಿನೆಲ್ಲೆಡೆ ಸಂಭ್ರಮದ ಭಗವಾನ್ ಬುದ್ಧ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳಿ ಕೃಷಿ ರಂಗ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದ ಚಟುವಟಿಕೆಗಳ ಕುರಿತು ಡಾ ಕೆಪಿ ರಘುಪ್ರಸಾದ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಇದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಈ ಕೃಷಿ ಮಾಹಿತಿ ತಂತ್ರಜ್ಞಾನ ಕೇಂದ್ರ ಬೆಂಗಳೂರಿನ GKVK ಆವರಣದಲ್ಲಿ ಇದೆ. ರೈತ ಬಾಂಧವರಿಗೆ ಮತ್ತೆ ಸಾರ್ವಜನಿಕರಿಗೆ ಮುಕ್ತ ಮಾಹಿತಿಯನ್ನ ಅದು ಅನೇಕ ವರ್ಷಗಳಿಂದ ನೀಡ್ತಾ ಬರ್ತಾ ಇದೆ. ರೈತರಿಗೆ ಮತ್ತು ಇನ್ನೂ ಅನೇಕರಿಗೆ ಈ ಒಂದು ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಈ ಒಂದು ಮಾಹಿತಿ ಕೇಂದ್ರವನ್ನು ಸ್ಥಾಪಿಸಿದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಈ ಕೇಂದ್ರದ ಮುಖ್ಯಸ್ಥರು ಡಾಕ್ಟರ್ KP ರಘುಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಕೃಷಿ ಮಾಹಿತಿ ತಂತ್ರಜ್ಞಾನ ಕೇಂದ್ರದ ಅಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ KP ರಘುಪ್ರಸಾದ್ ಅವರೇ, ನಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಾವಿವತ್ತು ತಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಈ ಒಂದು ಕೃಷಿ ಮಾಹಿತಿ ಕೇಂದ್ರದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅದು ಏನು, ಯಾವಾಗ ಆರಂಭವಾಗಿದೆ, ಅದ್ರ ಉದ್ದೇಶ ಏನು, ಹೀಗೆ ಒಂದೊಂದಾಗಿ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ಬೇಕು. ಡಾಕ್ಟರ್ ರಘುಪ್ರಸಾದ್ ಅವರೇ, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗಾಗಲೇ ತಿಳಿಸಿರುವಂತೆ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಮುಖ್ಯ ದ್ವಾರದ ಸಮೀಪದಲ್ಲಿ ಸುಮಾರು 1996 ನಿರಂತರವಾಗಿ ಕೃಷಿಕರ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಇದರ ಉದ್ದೇಶ ಇಷ್ಟೇ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಒಂದು ನಿರ್ಣಯದಂತೆ ಪ್ರತಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಈ ರೀತಿಯ ಏಕಗವಾಕ್ಷಿ ವ್ಯವಸ್ಥೆ ಅಂತ ಹೇಳಿದ್ರೆ ಸಿಂಗಲ್ ವಿಂಡೋ ಸಿಸ್ಟಮ್, ಒಂದೇ ಒಂದು ಗವಾಕ್ಷಿಯಲ್ಲಿ ಎಲ್ಲ ಮಾಹಿತಿಯನ್ನು ಪೂರೈಕೆ ಮಾಡುವ ಒಂದು ವಿಶೇಷ ವ್ಯವಸ್ಥೆ ಇದಾಗಿದೆ. ಇಲ್ಲಿ ನಾವು ಪ್ರಮುಖವಾಗಿ ಆಗಮಿಸುವ ರೈತ ಬಾಂಧವರಿಗೆ, ಯಾಕಂತ ಹೇಳಿದ್ರೆ ಮುಖ್ಯ ದ್ವಾರದಲ್ಲಿದೆ, ಬಹುತೇಕ ರೈತ ಬಾಂಧವರು ಮೊದಲು ಭೇಟಿ ನೀಡುವ ಒಂದು ಕಚೇರಿ ನಮ್ಮ ಒಂದು ಕೇಂದ್ರ. ಹಾಗಾಗಿ ಆಗಮಿಸುವ ಎಲ್ಲ ರೈತ ಬಾಂಧವರಿಗೆ ಅಗತ್ಯ ಮಾಹಿತಿ ಮೊದಲ ಉದ್ದೇಶ. ಇದರ ಜೊತೆ ವಿಶ್ವವಿದ್ಯಾನಿಲಯದ ಲಭ್ಯವಿರುವ ಪರಿಕರಗಳು, ಅದು ಬೀಜ ಆಗಿರ್ಬೋದು, ಜೈವಿಕ ಗೊಬ್ಬರಗಳಾಗಿರ್ಬೋದು, ಸಣ್ಣ ಸಣ್ಣ ಉಪಕರಣಗಳಾಗಿರ್ಬೋದು, ಕೃಷಿ ಸಾಹಿತ್ಯ ಪ್ರಕಟಣೆಗಳಾಗಿರ್ಬೋದು, ಸಸಿಗಳಾಗಿರ್ಬೋದು, ಈ ರೀತಿ ವೈವಿಧ್ಯಮಯ ಪರಿಕರಗಳನ್ನು ಈ ಸಂಸ್ಥೆಯ ಮೂಲಕ ನಾವು ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೆ ನಾವು ನೀಡ್ತಾ ಬಂದಿದ್ದೇವೆ. ಇಲ್ಲಿ ಸಾಕಷ್ಟು ಜನ ರೈತರು ಬಂದು ನೇರವಾಗಿ ಮಾಹಿತಿ ಪಡೆಯುವುದು ಒಂದಾದರೆ, ಇತ್ತೀಚಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಸಹ ನಮ್ಮನ್ನು ಸಂಪರ್ಕ ಮಾಡಿ ಅಗತ್ಯ ಮಾಹಿತಿಯನ್ನು ಪಡೆಯುವ ಒಂದು ಪರಿಪಾಠ ಸಹ ನಡ್ಕೊಂಡು ಬಂದಿದೆ. ಇದಲ್ಲದೆ ನಾವು ದಿನಪತ್ರಿಕೆಗಳ ಮೂಲಕ, ಸಾಕಷ್ಟು ಮಾಧ್ಯಮಗಳ ಮೂಲಕ ಸಹ ರೈತರಿಗೆ ಅಗತ್ಯ ಮಾಹಿತಿಯನ್ನು ನಿರಂತರವಾಗಿ ನೀಡ್ತಾ ಬಂದಿದ್ದೇವೆ. ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೇ, ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ತಂತ್ರಜ್ಞಾನಗಳು ಪ್ರತಿ ವರ್ಷನೂ ಪ್ರತಿ ತಿಂಗಳನೂ ಆವಿಷ್ಕಾರ ಆಗ್ತಾನೆ ಹೋಗ್ತವೆ. ಸಾಕಷ್ಟು ವಿಜ್ಞಾನಿಗಳು ಪ್ರಾಧ್ಯಾಪಕರು ಇದಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೂಡ ನೀಡ್ತಾ ಇದ್ದಾರೆ. ಸರ್ಕಾರ ಕೂಡ ಈ ಥರದಲ್ಲಿ ಪ್ರೋತ್ಸಾಹನೇ ಕೊಡ್ತಾ ಇದೆ. ತಾವು ಈಗ ಹೊಸ ಹೊಸ ಈ ಆವಿಷ್ಕಾರಗಳನ್ನು ಅದನ್ನು ಕೂಡ ತಾವು ತಮ್ಮ ಈ ಮಾಹಿತಿ ತಂತ್ರಜ್ಞಾನ ಕೇಂದ್ರದ ಮೂಲಕ ರೈತರಿಗೆ ಪರಿಚಯ ಮಾಡ್ತಾ ಇದ್ದೀರಾ ಹೆಂಗೆ? ಈಗ ತಾವು ಹೇಳ್ತಾ ಇದ್ರಿ, ಈ ನಮ್ಮ ಸಂಸ್ಥೆ ನಿರಂತರವಾಗಿ ರೈತರಿಗೆ ನೆರವಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಆಧುನಿಕ ತಂತ್ರಜ್ಞಾನಗಳು ಅಂತ ಹೇಳಿದಾಗ, ನಮ್ಮಲ್ಲಿ ಒಂದು ಪುಸ್ತಕ ಇದೆ, ಪ್ರಾಯಶಃ ತಾವೆಲ್ಲ ನೋಡಿರ್ಬೋದು ಅನ್ಸುತ್ತೆ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ, ನಾವು ಬಹಳ ಜನಪ್ರಿಯ ಸುಧಾರಿತ ಬೇಸಾಯ ಪದ್ಧತಿಗಳು. ಈ ಪುಸ್ತಕನ ನಮ್ಮ ಸಂಸ್ಥೆ ವತಿಯಿಂದ ನಾವು ಪ್ರಕಟಣೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ವಿಶ್ವವಿದ್ಯಾಲಯದಲ್ಲಿ ನಿರಂತರವಾಗಿ ಸಂಶೋಧನೆ ನಡೀತಾ ಇದೆ. ಈ ಸಂಶೋಧನೆಗಳ ಫಲಶ್ರುತಿಗಳನ್ನು ನಾವು ಈ ಪುಸ್ತಕದ ಮೂಲಕ ಕೃಷಿಕರಿಗೆ ತಲುಪಿಸುವ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಯಾಕಂದ್ರೆ ಈಗ ದೇಶದಲ್ಲಿ ಹಲವಾರು ಕೃಷಿ ವಿಶ್ವವಿದ್ಯಾಲಯಗಳಿದ್ದಾವೆ, ಅದರಲ್ಲಿ ರಾಜ್ಯದಲ್ಲಿ ಬೆಂಗಳೂರು, ಧಾರವಾಡ ಈ ವಿಶ್ವವಿದ್ಯಾಲಯಗಳು ತುಂಬಾ ಹಳೆಯ ವಿಶ್ವವಿದ್ಯಾಲಯಗಳು. ಸಾಕಷ್ಟು ಹೊಸ ಉನ್ನತ ತಂತ್ರಜ್ಞಾನಗಳನ್ನು ಸರ್ಕಾರ ಇಲ್ಲಿ ಪರಿಚಯಿಸ್ತಾ ಇದೆ. ಪರಿಚಯಿಸ್ಕೊಂಡು ಬರ್ತಾ ಇದ್ದು ಸುಮಾರು 50-60 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಹಾಗಾಗಿ ಹೊಸ ಆವಿಷ್ಕಾರನ ಜಾಸ್ತಿ ಪರಿಚಯ ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದು ಈ ನಮ್ಮ ಸರ್ಕಾರದ ಮತ್ತು ತಮ್ಮಂತ ವಿಜ್ಞಾನಿಗಳ ಹಾರೈಕೆ ಕೂಡ ಅಲ್ಲ. ಹೌದು, ಈಗ ತಾವೇ ಹೇಳ್ತಾ ಇದ್ರಿ, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ರಾಜ್ಯದಲ್ಲಿ ಅತ್ಯಂತ ಹಳೆಯ ಕೃಷಿ ವಿಶ್ವವಿದ್ಯಾನಿಲಯ. ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಮಾತೃ ಕೃಷಿ ವಿಶ್ವವಿದ್ಯಾನಿಲಯ ಅಂತ ಹೇಳಿ ತಪ್ಪಾಗಲಿಲ್ಲ, ಇದು ಪ್ರಪ್ರಥಮ ಕೃಷಿ ವಿಶ್ವವಿದ್ಯಾನಿಲಯ. ಈ ವರ್ಷ ವಿಶೇಷ ಅಂತ ಹೇಳಿದ್ರೆ 60ನೇ ವರ್ಷದ ವರ್ಷಾಚರಣೆಯನ್ನು ನಾವು ಬಹಳ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ 60 ವರ್ಷದಲ್ಲಿ ವಿಶ್ವವಿದ್ಯಾನಿಲಯ ನಡೆದು ಬಂದಂತಹ ಹಾದಿ, ಬಿಡುಗಡೆ ಮಾಡಿದಂತಹ ತಳಿ ತಂತ್ರಜ್ಞಾನಗಳಾಗಿರ್ಬೋದು, ಕೃಷಿಕರಿಗೆ ನೀಡಿದಂತಹ ಬೇರೆ ಬೇರೆ ರೀತಿಯ ತರಬೇತಿಗಳು, ಈ ರೀತಿಯ ಕಾರ್ಯಕ್ರಮಗಳಿಂದ ನಮ್ಮ ವಿಶ್ವವಿದ್ಯಾನಿಲಯ ಈಗಾಗಲೇ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಸಂತೋಷದ ವಿಷಯ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ನ್ಯಾಕ್ ಅಂತೇಳಿ ಒಂದು ಅಕ್ರಿಡೇಷನ್ ಕಮಿಟಿ ಇದೆ, ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನ ಮಾಡತಕ್ಕಂತಹ ಒಂದು ಸಂಸ್ಥೆ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಂಸ್ಥೆಗೆ A+ ಒಂದು ಶ್ರೇಣಿಯನ್ನು ನೀಡಿದೆ. ಪ್ರಾಯಶಃ ಒಂದು ಸಾರ್ವಜನಿಕ ಸಂಸ್ಥೆ A+ ಶ್ರೇಣಿ ಪಡೆಯುವುದು ಬಹಳ ಒಂದು ಸಂತೋಷದ ವಿಷಯ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅಲ್ಲ, ಈಗ ಡಾಕ್ಟರ್ ಗುರುಪ್ರಸಾದ್ ಅವರು, ಈಗ ನಾವು ಪರಂಪರಾಗತವಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ವಿಶ್ವವಿದ್ಯಾಲಯಗಳಿದ್ದಾವೆ, ಅಲ್ಲಿ ನಾವು ಈ ಹೆಸರನ್ನು ನಾವು ಕೇಳಿದ್ದೇವೆ. ಈಗ ಅಲ್ಲಿ ನ್ಯಾಕ್ ಅಂತೆ, A+ ಅಂತೆ, ಇನ್ಯಾವುದು ಅಂತ ನಾವು ಕೇಳಿದ್ದೇವೆ. ಹಾಗಾಗಿ ಕೃಷಿ ವಿಶ್ವವಿದ್ಯಾಲಯದ ಬಗ್ಗೆ ಅಷ್ಟು ನಾವು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಏನದು, ಅದ್ರ ಬಗ್ಗೆ ಹೇಳಿ. ಸರ್, ನ್ಯಾಕ್ ಅಂತ ಹೇಳಿದ್ರೆ ಈಗ ಬಹಳ ಜನಕ್ಕೆ ಗೊತ್ತಿದೆ, ತಾವೇ ಹೇಳ್ತಾ ಇದ್ರಿ, ಇವತ್ತು ಯಾವುದೇ ಒಂದು ಸಂಸ್ಥೆ, ಅದು ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಸಂಶೋಧನಾ ಕೇಂದ್ರ ಆಗಿರ್ಬೋದು, ಅದರ ಒಟ್ಟಾರೆ ಗುಣಮಟ್ಟ ಅಂದ್ರೆ ಶೈಕ್ಷಣಿಕ ಸಂಶೋಧನೆ, ವಿಸ್ತರಣಾ ಚಟುವಟಿಕೆಗಳು, ಅಲ್ಲಿರುವ ಮೂಲಭೂತ ಸೌಕರ್ಯಗಳು, ಅಲ್ಲಿ ವಿದ್ಯಾರ್ಥಿಗಳಿಗೆ ನೀಡತಕ್ಕಂತಹ ಬೋಧನೆಯ ಗುಣಮಟ್ಟ ಆಗಿರ್ಬೋದು, ಈ ರೀತಿ ಪ್ರತಿಯೊಂದು ಮಾನದಂಡಗಳಿದೆ. ಸಾಕಷ್ಟು ಮಾನದಂಡಗಳನ್ನು ಆಧರಿಸಿ ಈ ಒಂದು ಶ್ರೇಣಿಯನ್ನು ನೀಡ್ತಾ ಬಂದಿದ್ದೇವೆ. ಅದು ನಮ್ಮ ವಿಶ್ವವಿದ್ಯಾನಿಲಯ, ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಸುಮಾರು 60 ವರ್ಷ ಒಂದು ಸಂಸ್ಥೆಗೆ ಕಡಿಮೆ ಅವಧಿ ಏನಲ್ಲ. ಹಾಗಾಗಿ 60 ವರ್ಷ ನಿರಂತರವಾಗಿ ಕೈಗೊಂಡಂತಹ ಸಂಶೋಧನೆಗಳು, ಈಗ ಸುಮಾರು ನಾವು ಒಂದು 300 ಹೆಚ್ಚು ತಳಿಗಳನ್ನು ನಮ್ಮ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿದೆ, 300 ಹೆಚ್ಚು. ಇದಲ್ಲದೆ ತಾಂತ್ರಿಕತೆಗಳು ಎಲ್ಲ ಬೆಳೆಗಳಲ್ಲಿ ಸೇರಿದೆ. ಹೌದೌದು, ಎಲ್ಲ ಬೆಳೆ, ಅದು ಪ್ರಮುಖವಾಗಿ ಭತ್ತ ಇರಬಹುದು, ಗೋಧಿ ಇರಬಹುದು, ಜೋಳ ಇರಬಹುದು. ಈಗ ನಾವು ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ನಮ್ಮ ಸೂರ್ಯಕಾಂತಿ KBSH ತಳಿಗಳು, ಸೀರಿಯಸ್ ಆಫ್ ತಳಿ ಇದೆ, ಅದು ಈಗ ನಮ್ಮ BRG ತೊಗರಿ ಆಗಿರ್ಬೋದು, ಅದೇ ರೀತಿ ನಮ್ಮ ರಾಗಿ ಇಂಡ್ ಆಫ್ ರಾಗಿ ಬಹಳ ಹಿಂದೆನೆ ಬಂತು ಆಗಿರ್ಬೋದು. ಅದು ಇನ್ನು ನಮ್ಮ ವಿಶ್ವವಿದ್ಯಾನಿಲಯ ಮೊದಲು ಒಂದೇ ವಿಶ್ವವಿದ್ಯಾನಿಲಯ ಆಗಿದ್ದಾಗ ಈ ಗಿರಿರಾಜ ಕೋಳಿ ಆಗಿರ್ಬೋದು, ಮಲ್ಲಿಕಾ ಮ್ಯಾಂಗೋ ಏನು ಮಾವಿನ ಹಣ್ಣಿನ ತಳಿ ಆಗಿರ್ಬೋದು, ಹೀಗೆ ನೀವು ಪಟ್ಟಿ ಮಾಡಲಾಗಿದೆ. ಹೌದೌದು, ಹಳೆಯ ತಳಿ, ಈಗ ಹೆಬ್ಬಾಳ ಅವರೇ, ಇದು ಬಹಳ ಚಿರುಪರಿಚಿತ, ಹೆಬ್ಬಾಳ ಅವರೇ ಆಗಿರ್ಬೋದು. ಈಗ ನೀವು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿನೇ ನಮ್ಮ ಮುಂದೆ ಬರುತ್ತೆ. ಇಲ್ಲ, ಈಗ ರೈತರಲ್ಲಿ ಅವು ತುಂಬಾ ಚಿರಪರಿಚಿತ ತಳಿಗಳು. ಅವೆಲ್ಲ. ಮಲ್ಲಿಕಾ ಮಾವಿನ ಹಣ್ಣು ಅಂತ ಮಲ್ಲಿಕಾ ಅಂತಾರೆ. ಹೀಗೆ ಇದೆಲ್ಲ ಒಂದ್ ಕಡೆ ನಮ್ಮ ವಿಶ್ವವಿದ್ಯಾನಿಲಯದ ಕೊಡುಗೆ ಬಹಳಷ್ಟು ನಮ್ಮ ರಾಜ್ಯದ ಒಟ್ಟಾರೆ ಕೃಷಿ ರೈತರ ಮಾತು ಎಲ್ಲ ಜನರ ಮನೆ ಮಾತಾಗಿದ್ವು. ಕೃಷಿ ಅಭಿವೃದ್ಧಿನಲ್ಲಿ ಉತ್ಪಾದನೆ ಹೆಚ್ಚಿಸುವಲ್ಲಿ ಉತ್ಪಾದಕತೆ ಹೆಚ್ಚಿಸುವಲ್ಲಿ ತನ್ನದೇ ಆದ ಒಂದು ಪಾತ್ರ ನಿರ್ವಹಿಸ್ತಾ ಬಂದಿದೆ. ಇದರಲ್ಲಿ ನಮ್ಮ ಸಂಸ್ಥೆ ನಾವು ಪಾತ್ರಕ್ಕೆ ಬಂದಿದ್ದೆ ಆದಲ್ಲಿ ತಾವೇ ಹೇಳ್ತಾ ಇದ್ರೆ ಈಗ ಆಗಮಿಸುವ ರೈತರಿಗೆ ನಾವು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಏನೆಲ್ಲ ಈ ಪರಿಕರಗಳು ಅದರಲ್ಲಿ ಗುಣಮಟ್ಟದ ಬೀಜ. ಡಾಕ್ಟರ್ ರಘುಪ್ರಸಾದ್ ಅವರೇ, ತಾವು ಹತ್ತಾರು ನೂರಾರು ಆವಿಷ್ಕಾರಗಳನ್ನ ನೂರಾರು ಸಂಶೋಧನೆಗಳನ್ನ ತಾವು ತಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ನಮ್ಮ ರೈತರಿಗೆ ಮತ್ತೆ ರೈತ ಕ್ಷೇತ್ರದ ಅವಲಂಬನೆ ಮಾಡಿಕೊಂಡವರಿಗೆ ಪರಿಚಯ ಮಾಡ್ತಾ ಇದ್ದೀರಿ, ಇದು ತುಂಬಾ ಸಂತೋಷ. ಈಗ ಯಾವುದೋ ಒಂದು ಹೊಸ ಆವಿಷ್ಕಾರ ತಾವು ಕಂಡುಹಿಡಿದ್ರಪ್ಪ, ಅದು ಯಶಸ್ಸು ಕಂಡಿದೆ ತಮ್ಮ ಪ್ರಯೋಗಾಲಯದಲ್ಲಿ, ಅದನ್ನ ನೀವು ರೈತರಿಗೆ ಮನವರಿಕೆ ಮಾಡಿಕೊಡೋದು ಅಥವಾ ಜನರಿಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ನೀವು ಅವರಿಗೆ ಮಾಡಿಕೊಡೋದು ಅಥವಾ ಈ ಯಾವ್ತರ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಈ ತರ ಯಾವ್ದಾದ್ರು ಮಾಡ್ತೀರಾ? ಈಗ ನಮ್ಮ ವಿಶ್ವವಿದ್ಯಾನಿಲಯ ಮೂರು ಪ್ರಮುಖ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ. ನಮ್ದು ಯಾವ ರೀತಿ ಅಂತ ಹೇಳಿದ್ರೆ ಲ್ಯಾಂಡ್ ಗ್ರಾಂಟ್ ಕಾಲೇಜ್ ಸಿಸ್ಟಮ್ ಆಫ್ ಎಜುಕೇಶನ್ ಅಂತೇಳಿ ನಮ್ಮ ಈ ಶೈಕ್ಷಣಿಕ ವ್ಯವಸ್ಥೆ ಅಮೆರಿಕದಿಂದ ಮೊದಲು ನಾವು ಎರವಲು ತಂದುಕೊಟ್ಟಂತ ಒಂದು ವ್ಯವಸ್ಥೆ. ಆನಂತರ ಕೆಲವು ಮಾರ್ಪಾಡಾಗಿದೆ. ಇಲ್ಲಿ ಪ್ರಮುಖವಾಗಿ ಸಂಶೋಧನೆ, ಶಿಕ್ಷಣ ಮತ್ತು ವಿಸ್ತರಣೆ. ಈಗ ಸಂಶೋಧನೆಯಲ್ಲಿ ಹೊಸ ಹೊಸ ತಳಿಗಳು, ತಂತ್ರಜ್ಞಾನಗಳ ಆವಿಷ್ಕಾರ, ಶಿಕ್ಷಣದಲ್ಲಿ ಗುಣಮಟ್ಟದ ಮಾನವ ಸಂಪನ್ಮೂಲವನ್ನು ನಾವು ಸಮಾಜಕ್ಕೆ ನೀಡತಕ್ಕಂತಹದ್ದು. ಈಗ ನಾವು ವಿಸ್ತರಣೆಗೆ ಬಂದಿದ್ದೆ ಅದರಲ್ಲಿ ತಾವು ಹೇಳ್ತಾ ಇದ್ರಿ, ಈಗ ನಮ್ಮ ಏನು ತಂತ್ರಜ್ಞಾನಗಳನ್ನು ನಾವು ಅಭಿವೃದ್ಧಿಪಡಿಸ್ತೀವಿ ಅವುಗಳನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು, ಈಗ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಡಿನಲ್ಲಿ ಏಳು ಕೃಷಿ ವಿಜ್ಞಾನ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತವೆ. ಈ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ತರಬೇತಿಯಾಗಿರುವುದು, ಕ್ಷೇತ್ರ ಮಟ್ಟದ ಪ್ರಾತ್ಯಕ್ಷಿಕಗಳು, ಮುಂಚೂಣಿ ಪ್ರಾತ್ಯಕ್ಷಿಕಗಳು ಅಂತ ಹೇಳ್ತೀವಿ, ಕ್ಷೇತ್ರ ಪ್ರಯೋಗಗಳು ಅಂತ ಹೇಳ್ತೀವಿ. ಆನಂತರ ಅಲ್ಲಿ ನಾವು ಕೆಲವು ಡಯಾಗ್ನೋಸ್ಟಿಕ್ ಸರ್ವಿಸಸ್ ಅಂತ ಅಂದ್ರೆ ವಿಶ್ಲೇಷಣೆ ಮಾಡ್ತಕ್ಕಂಥ ವ್ಯವಸ್ಥೆ, ಈ ಮಣ್ಣು ಪರೀಕ್ಷೆ ಅಥವಾ ನೀರಿನ ಪರೀಕ್ಷೆ ಗುಣಮಟ್ಟವನ್ನು ಆಧರಿಸಿ ಆನಂತರ ಅದಕ್ಕೆ ಪೂರಕವಾಗಿ ನಾವು ಕೆಲವು ಶಿಫಾರಸುಗಳನ್ನು ನೀಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಮಾಡ್ತಾ ಇದ್ದೇವೆ. ಆ ತರಬೇತಿಗೆ ಬಂದಾಗ ಒಳ ಆವರಣದ ತರಬೇತಿ, ಹೊರ ಆವರಣದ ತರಬೇತಿ ಅಂತ ಹೇಳಿದ್ರೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಇದೆ, ಅಲ್ಲಿ ಬರುವ ರೈತರಿಗೆ ಅಲ್ಲೇ ತರಬೇತಿ ನೀಡ್ತಕ್ಕಂಥದ್ದು, ಕೆಲವು ಸಾರಿ ಕ್ಷೇತ್ರ ಮಟ್ಟಕ್ಕೆ ಹೋಗಿ ರೈತರ ಹೊಲದಲ್ಲಿ ತರಬೇತಿ ನೀಡ್ತಕ್ಕಂಥದ್ದು, ಈಗ ಬೇರೆ ಬೇರೆ ರೀತಿಯಲ್ಲಿ ನಾವು ಕೃಷಿಕರಿಗೆ ನಾವು ನೆರವು ನೀಡ್ತಾ ಬಂದಿದ್ದೇವೆ. ಈಗ ತಾವು ಬಹಳ ಉತ್ತಮವಾದ ಪ್ರಶ್ನೆ ಕೇಳ್ತಾ ಇದ್ರಿ, ಏನು ತಂತ್ರಜ್ಞಾನ ಬೆಳಕಿಗೆ ಬರುತ್ತೆ ಅವುಗಳನ್ನು ರೈತರಿಗೆ ನಾವು ಪರಿಣಾಮಕಾರಿಯಾಗಿ ಮುಟ್ಟಿಸುವುದು ಸಹ ನಮ್ಮ ಪ್ರಮುಖ ಉದ್ದೇಶ. ಹಾಗಾಗಿಯೇ ಕೃಷಿ ವಿಜ್ಞಾನ ಕೇಂದ್ರಗಳು, ನಮ್ಮ ಕೇಂದ್ರ ಏನು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಇದೆ, ಬೆಂಗಳೂರಿನಲ್ಲಿ ರೈತ ತರಬೇತಿ ಕೇಂದ್ರ ಅಂತ ಒಂದು ಸಂಸ್ಥೆ ಇದೆ, ಸಿಬ್ಬಂದಿ ತರಬೇತಿ ಕೇಂದ್ರ ಅಂತೇಳಿ ಒಂದು ಸಂಸ್ಥೆ ಇದೆ, ದೂರ ಶಿಕ್ಷಣ ಕೇಂದ್ರ ಅಂತಿದೆ, ಅಲ್ಲಿ ದೂರ ಶಿಕ್ಷಣದ ಮೂಲಕ ಕೆಲವು ಆಸಕ್ತ ರೈತರಿಗೆ ಕೆಲವು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕೊಡ್ತಕ್ಕಂತಹ ವ್ಯವಸ್ಥೆ ನಮ್ಮಲ್ಲಿದೆ. ಹೀಗೆ ಬೇರೆ ಬೇರೆ ವಿಧದಲ್ಲಿ ನಾವು ರೈತರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನೆರವಾಗುವುದು ನಮ್ಮ ಉದ್ದೇಶ. ಅಂದ್ರೆ ಈಗ ತಾವು ತಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಈಗ ಸಾಕಷ್ಟು ವಿಜ್ಞಾನಿಗಳಿದ್ದಾರೆ, ಹತ್ತಾರು ವಿಷಯಗಳಲ್ಲಿ ತಜ್ಞರಿದ್ದಾರೆ, ಹತ್ತಾರು ಆವಿಷ್ಕಾರಗಳು ಒಂದೇ ಸಾರಿ ಹೊರಗೆ ಬಂದ್ಬಿಡ್ತವೆ. ಆವಾಗ ಈಗ ಹತ್ತಾರು ವಿಷಯಗಳು ರೈತರಿಗೂ ತಲುಪಬೇಕು, ಜನರಿಗೂ ಗೊತ್ತಾಗಬೇಕು, ಈ ಒಂದೇ ಸಾರಿ ನೀವು ಈ ತರಬೇತಿ ಕಾರ್ಯಕ್ರಮ ಹಾಕೊಳ್ಳಕಾಗಲ್ಲ, ಹಾಗಾಗಿ ತಾವು ವರ್ಷದಾದ್ಯಂತ ಹಾಕೊಳ್ತೀರಾ ಹೆಂಗೆ? ಈಗ ಏನ್ ಮಾಡ್ತೀವಿ, ತಾವು ಹೇಳ್ತಾ ಇದ್ರೆ ಈಗ ಹೆಚ್ಚಿನ ಸಂಖ್ಯೆನಲ್ಲಿ ತರಬೇತಿಗಳನ್ನು ಆಯೋಜಿಸನ್ ಮಾಡೋದು ಒಂದು, ಇದರ ಜೊತೆಗೆ ಈ ಸಾಮಾಜಿಕ ಜಾಲತಾಣಗಳನ್ನು ಈಗ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಈಗ ಏನಾಗ್ತದೆ, ಈಗ ನಮ್ಮದೇ ಆದಂತ ಈಗ ನಮ್ಮ ಸಂಸ್ಥೆಗೆ ಬಂದಿದ್ದೆ ಅದರಲ್ಲಿ ನಮ್ದೇ ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಅಕೌಂಟ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಆನಂತರ ತಮ್ಮೆಲ್ಲರಿಗೂ ಗೊತ್ತಿದೆ ವಾಟ್ಸ್ಆಪ್ ಗ್ರೂಪ್ಸ್ ಇದೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೆಲವು ನಿಬಂಧನೆಗಳಿದೆ, ಇಷ್ಟೇ ಸಂಖ್ಯೆನಲ್ಲಿ ಅದಕ್ಕೆ ಸದಸ್ಯತ್ವ ಹೊಂದಿರಬೇಕು ಅಂತೇಳಿ. ಹಾಗಾಗಿ ನಾವು ಬೆಳೆಯುವಾರು ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ. ಉದಾಹರಣೆಗೆ ತೆಂಗು ಬೆಳೆಯುವ ಬೆಳೆಗಾರರ ವಾಟ್ಸ್ಆಪ್ ಗ್ರೂಪ್, ಈಗ ಅಡಿಕೆ ಬೆಳೆಗಾರರ ವಾಟ್ಸ್ಆಪ್ ಗ್ರೂಪ್, ಹೀಗೆ ಯಾಕಂದ್ರೆ ಆ ಬೆಳೆಗಾರರ ಸಮಸ್ಯೆಗಳನ್ನ ಅಲ್ಲಿ ಚರ್ಚೆ ಮಾಡ್ತಾರೆ, ಅವರ ಫೋಟೋಸ್ ನಮಗೆ ಕಳಿಸಿಕೊಡ್ತಾರೆ, ನಾವು ಅದಕ್ಕೆ ಪೂರಕವಾದಂತಹ ಏನು ಅದು ಯಾವ ಒಂದು ರೋಗ, ಅದಕ್ಕೆ ಏನು ಸಿಂಪರಣೆ ಮಾಡಬೇಕು ಅನ್ನೋದನ್ನ ನಾವು ಮರು ಮಾಹಿತಿ ವಾಟ್ಸ್ಆಪ್ ಮೂಲಕ ತಕ್ಷಣಕ್ಕೆ ತಾವು ರೈತರಿಗೆ ಮುಟ್ಟಾಗಿ ಮಾಡ್ತೀರಿ. ಹೌದೌದು, ಮುಟ್ಟುವಂತಹ ಒಂದು ವ್ಯವಸ್ಥೆ ಮಾಡ್ತೀವಿ. ಇದಲ್ಲದೆ ಇದು ಯಾವಾಗಿಂದ ಮಾಡ್ತಾ ಬರ್ತಾ ಇದು ನಮ್ಮಲ್ಲಿ ಮೊದಲಿಂದ, ಈಗ ಸುಮಾರು 4-5 ವರ್ಷದಿಂದ ನಾವು ಈ ರೀತಿಯ ಬೆಳೆಯುವ ವಾಟ್ಸ್ಆಪ್ ಗ್ರೂಪ್ ಗಳು ನಮ್ಮಲ್ಲಿದೆ. ಆಯ್ತು, ಈಗ ವಾಟ್ಸ್ಆಪ್ ಗ್ರೂಪ್ ಅಂದ ತಕ್ಷಣ ನಮ್ಮ ರೈತರಿಗೆ ಇದು ಸ್ವಲ್ಪ ತೀರಾ ಹತ್ತಿರದ ವಿಷಯ ಅಂತಾನೆ ಹೇಳ್ಬಹುದು ಈಗ ಸದ್ಯದ ಮಟ್ಟಿಗೆ. ಹೌದಂದ್ರೆ ಈಗ ಕೆಲವು ರೈತರಿಗೆ ತಮ್ಮ ಬೆಳೆ ಬಗ್ಗೆನು ಕೂಡ ನಮ್ಗೆ ಸ್ವಲ್ಪ ಮಾಹಿತಿ ಬೇಕಾಗುತ್ತೆ, ತಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜೊತೆಗೆ ನಂದು ವಾಟ್ಸ್ಆಪ್ ಗ್ರೂಪ್ ಅವ್ರ ಜೊತೆಗೆ ಇದ್ರೆ ಚಲೋ ಅಲ್ಲ ಅನ್ಕೊಂಡಿರ್ತಾರೆ. ಏನಾಗುತ್ತೆ ಈಗ ಅವರು, ನಾವು ಈ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ದೂರವಾಣಿ ಸಂಖ್ಯೆ ನೀಡ್ತೇವೆ, ಅಲ್ಲ ಅವ್ರು ಸಂಪರ್ಕ ಮಾಡಿದ್ರೆ ನಾವು ಅವರನ್ನು ನಮ್ಮ ಗುಂಪಿಗೆ ಸೇರಿಸಿಕೊಳ್ಳುವಂತಾಗುತ್ತೆ. ನಮ್ಮ ಗುಂಪಿನ ಜೊತೆ ಅವ್ರು ಇದ್ದಿದ್ದಾದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಖುಷಿ ಆಗ್ತದೆ. ಇದರ ಜೊತೆ ನಮ್ದು UASB ಅಗ್ರಿಟೆಕ್ ಪೋರ್ಟಲ್ ಅಂತೇಳಿ ಒಂದು ದೊಡ್ಡ ಒಂದು ಜಾಲತಾಣ ಇದೆ. ಇಲ್ಲಿ ಏನಾಗುತ್ತೆ, ಸುಮಾರು ತಿಂಗಳಿಗೆ ನಮಗೆ 50,000 ಜನ ಈ ಒಂದು ನಮ್ಮ ಪೋರ್ಟಲ್ ನ ಭೇಟಿ ಮಾಡ್ತಾರೆ, ವರ್ಚುವಲ್ ಆಗಿ ಭೇಟಿ ಮಾಡ್ತಾರೆ. ಅಂದ್ರೆ ಅದನ್ನ ನೇರವಾಗಿ ಅಲ್ಲ, ಅವರು ಅವರ ಮೊಬೈಲ್ ಮೂಲಕ ಅಥವಾ ಕಂಪ್ಯೂಟರ್ ಮೂಲಕ ನೋಡಿ ಅಲ್ಲಿ ಎಲ್ಲ ಸಮಗ್ರ ಮಾಹಿತಿಯನ್ನು ನಾವು ಕ್ರೋಢೀಕರಿಸಿ ವ್ಯವಸ್ಥಿತವಾಗಿ ಒಂದು ಆರ್ಗನೈಸ್ಡ್ ವೇನಲ್ಲಿ ಅಂತೇಳಿ ಅದನ್ನ ಅಲ್ಲಿ ದಾಖಲು ಮಾಡಿದ್ದೇವೆ. ಈಗ ಉದಾಹರಣೆಗೆ ಒಂದು ರಾಗಿ ಬೆಳೆ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು ಅಂದ್ರೆ ನಾವು ಆ ಪೋರ್ಟಲ್ UASB ಅಗ್ರಿಟೆಕ್ ಪೋರ್ಟಲ್ ಕೃಷಿ ಅಗ್ರಿಟೆಕ್ ಪೋರ್ಟಲ್ ಅಂತ ಅಲ್ಲಿ ಹೋಗಿ ರಾಗಿ ಬೆಳೆ ಹೊಡೆದಿದ್ದೆ ಆದಲ್ಲಿ ಅಂದ್ರೆ ಕ್ಲಿಕ್ ಮಾಡಿದ್ದೆ ಆದಲ್ಲಿ ತಳಿಗಳು ಅದಕ್ಕೆ ಪೂರಕ ಮಾಹಿತಿ, ಯಾವಾಗ ಬಿತ್ತನೆ ಮಾಡಬೇಕು, ಅದಕ್ಕೆ ಬರುವ ರೋಗಗಳು, ಅದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ಅದು ಫೋಟೋಸ್ ಹಾಕಿರ್ತೀವಿ ಅಂದ್ರೆ ಅದು ನೋಡ್ಲಿಕ್ಕೂ ಆಕರ್ಷಕವಾಗಿರುತ್ತೆ. ಈ ರೀತಿ ಸಮಗ್ರ ಮಾಹಿತಿನ ನಾವು ಅಂಗೈಯಲ್ಲೇ ಸಮಗ್ರ ಮಾಹಿತಿ ಕೊಡುವಂತ ವ್ಯವಸ್ಥೆ ಇದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ತಮ್ದು ಪ್ರಚಲಿತ ಇದೆ ಈಗಾಗಲೇ. ಹೌದು, ಸಾಕಷ್ಟು ರೈತರು ಅದ್ರ ಉಪಯೋಗ ಕೂಡ ತಗೋತಿದ್ದಾರೆ. ಆಮೇಲೆ ಈಗ ಕೆಲವೊಬ್ರು ತಮ್ಮ ಕೃಷಿ ವಿಶ್ವವಿದ್ಯಾಲಯ ಕೇಂದ್ರದ ಆವರಣಕ್ಕೆ ಬರಕಾಗಲ್ಲ, ತರಬೇತಿ ತಗೊಳಕಾಗಲ್ಲ ಅಂತವರಿಗೆ ತಾವು ತಮ್ಮ ಸೋಷಿಯಲ್ ಮೀಡಿಯಾ, ಈ ವಾಟ್ಸ್ಆಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇವುಗಳ ಮೂಲಕ ಮಾಹಿತಿ ಪಡ್ಕೊಳ್ರಿ. ಯುಎಸ್ಬಿ ಕೃಷಿ ಅಗ್ರಿಟೆಕ್ ಪೋರ್ಟಲ್ ಇಲ್ಲಿ ಹೋದ್ರೆ ತಮ್ಗೆ ಮಾಹಿತಿ ಸಿಗುತ್ತೆ. ಯಾರು ಬೇಕಾದ್ರೆ ಈ ಮಾಹಿತಿಯನ್ನ ಕಲೆ ಹಾಕಬಹುದು, ಮಾಹಿತಿ ತಿಳ್ಕೊಬಹುದು. ತುಂಬಾ ಸಂತೋಷ ಡಾಕ್ಟರ್ ರಘುಪ್ರಸಾದ್ ಅವರೇ. 16 ವಿಷಯಗಳಲ್ಲಿ ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ರೈತರ ಮನೆ ಬಾಗಿಲಿಗೆ ಮಾಹಿತಿಯನ್ನ ತಲುಪಿಸ್ತಾ ಇದೆ. ರೈತರಿಗೂ ಕೂಡ ಇದು ಉಪಯೋಗ ಆಗಿದೆ ಅನ್ನೋದು ತಮ್ಗೆ ಗೊತ್ತಾಗ್ತಾ ಇದೆ. ಹೆಂಗೆ? ಖಂಡಿತ. ಯಾಕಂತ ಹೇಳಿದ್ರೆ ಈಗ ನಮಗೆ ಬರ್ತಕ್ಕಂತಹ ದೂರವಾಣಿ ಕರೆ ಆಗಿರ್ಬೋದು, ಅದೇ ರೀತಿ ನಮ್ಮ ದಿನಪತ್ರಿಕೆಗಳಲ್ಲಿ ನಾವು ಪ್ರಶ್ನೋತ್ತರ ಅಂಕಣಗಳ ಮೂಲಕ ನಾವು ರೈತರಿಗೆ ನೆರವಾಗ್ತಾ ಇದ್ದೇವೆ. ಅಲ್ಲಿ ಸಹ ಕೆಲವರು ತಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ, ಅಲ್ಲಿ ನಮ್ಮ ದೂರವಾಣಿ ಸಂಖ್ಯೆ ನೀಡಿರ್ತೀವಿ, ಆನಂತರ ಅವರು ನಮ್ಮನ್ನು ಸಂಪರ್ಕ ಮಾಡ್ತಾರೆ. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ನಿರಂತರವಾಗಿ ಕೃಷಿಕರ ಸಂಪರ್ಕದಲ್ಲಿದ್ದೇವೆ. ನಾವೇ ಅಂತ ಅಷ್ಟೇ ಅಲ್ಲ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಜಿಲ್ಲಾವಾರು ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಆ ಜಿಲ್ಲೆಯ ರೈತರ ಜೊತೆ ನಿರಂತರವಾದ ಒಡನಾಟವನ್ನು ಇಟ್ಕೊಂಡು ಕೃಷಿಕರಿಗೆ ಬೇರೆ ಬೇರೆ ರೀತಿಯಲ್ಲಿ ನೆರವಾಗ್ತಾ ಬಂದಿದ್ದಾರೆ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಈಗ ನಮ್ಮಲ್ಲಿ ಈ ನಗರ ತೋಟಗಾರಿಕೆ ಹೆಚ್ಚು ಜನಪ್ರಿಯತೆ ಆಗ್ತಾ ಇದೆ, ಹಾಗಾಗಿ ಆ ನಗರ ತೋಟಗಾರಿಕೆ ಕುರಿತಾದ ತರಬೇತಿಗಳನ್ನು ಸಹ ನಮ್ಮ ಸಂಸ್ಥೆಯ ಮೂಲಕ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ಜನ ಆಸಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದು ನಮ್ಮ ಸಂಸ್ಥೆಯ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಒಂದು ಭಾಗ. ನಿರಂತರ ಮಾಹಿತಿ, ಅಗತ್ಯ ಪರಿಕರಗಳನ್ನು ಪೂರೈಕೆ ಮಾಡೋದಾಗಿರ್ಬೋದು, ತರಬೇತಿಗಳನ್ನು ನಾವು ಆಯೋಜನೆ ಮಾಡೋದಾಗಿರ್ಬೋದು, ಸಾಮಾಜಿಕ ಜಾಲತಾಣಗಳ ಮೂಲಕ ನಾವು ಸಂಪರ್ಕ ಮಾಡೋದಾಗಿರ್ಬೋದು, ಅಥವಾ ನೇರವಾಗಿ ಬರುವಂತಹ ರೈತರಿಗೆ. ಈಗ ಇತ್ತೀಚೆಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈಗ ಹೊಸದಾಗಿ ಕೆಲವರು ಕೃಷಿ ಆರಂಭ ಮಾಡ್ತಾ ಇದ್ದಾರೆ, ಅವರಿಗೆ ಈ ಕೃಷಿ ಬಗ್ಗೆ ಅಂತ ಹೇಳಿದ್ರೆ ಅವರಿಗೆ ABCDನೂ ಕೆಲವು ಗೊತ್ತಿರಲ್ಲ. ಅವರಿಗೆ ನಾವು ರೈತರ ಕ್ಷೇತ್ರಕ್ಕೆ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ, ಕಾಲಿಡ್ತಾ ಇದ್ದಾರೆ ಹೊಸ ರೈತರು. ಅವರಿಗೂ ಸಹ ಈ ಕೆಲವು ಬೇಸಿಕ್ಸ್ ಅಂದ್ರೆ ಮೂಲಭೂತವಾಗಿ ಒಂದು ಕೃಷಿಯ ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡಿಸ್ಬೇಕು, ಯಾವ ರೀತಿ ನಿಮ್ಮ ಲೇಔಟ್ ಪ್ಲಾನ್ ಯಾವ ರೀತಿ ಇರಬೇಕು, ಈ ರೀತಿ ಮಾಹಿತಿಯನ್ನು ನಮ್ಮಲ್ಲಿ ಬಂದು ಸಾಕಷ್ಟು ಜನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ನಮ್ಮ ಸಂಸ್ಥೆ ಸಮಗ್ರವಾಗಿ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೆ ಈ ಯಾವೆಲ್ಲ ರೀತಿಯ ನೆರವು ಬೇಕು ಅವರು ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಇದರ ಉದ್ದೇಶ ನಮ್ಮ ಯಾವುದೇ ಎಟಿಕ್ ಸಂಸ್ಥೆ ಅಂದ್ರೆ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಸಾಮಾನ್ಯವಾಗಿ ವಿಶ್ವವಿದ್ಯಾನಿಲಯದ ಮುಖ್ಯ ದ್ವಾರದಲ್ಲಿರುತ್ತೆ. ಆಗಮಿಸುವ ರೈತರಿಗೆ ತಕ್ಷಣ ಬಂದು ಸಂಪರ್ಕ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಎಲ್ಲಾ ವಿಶ್ವವಿದ್ಯಾನಿಲಯದಲ್ಲಿ ಸಹ ಮುಖ್ಯ ದ್ವಾರದಲ್ಲಿ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಅಲ್ಲಿ ಬಂದು ಅಲ್ಲಿರುವ ನಮ್ಮ ವಿಷಯ ತಜ್ಞರನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಮತ್ತು ಅಲ್ಲಿ ಲಭ್ಯವಿರುವ ಏನು ಕೆಲವು ಪರಿಕರಗಳನ್ನು, ಗುಣಮಟ್ಟದ ಪರಿಕರಗಳನ್ನು ಸಹ ಅವರು ಪಡ್ಕೊಂಡು ಮಾಹಿತಿ ಮತ್ತು ಪರಿಕರವನ್ನು ಪಡ್ಕೊಂಡು ಆನಂತರ ಅವರ ದೂರವಾಣಿ ಸಂಖ್ಯೆಯನ್ನು ನೋಂದಾಯಿಸಿ ಮುಂದಿನ ದಿನಗಳಲ್ಲಿ ಸಂಪರ್ಕ ಮಾಡಲಿಕ್ಕೆ ಅವಕಾಶ ಆಗುವಂತೆ ರೀತಿಯಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ರೈತ ಬಾಂಧವರು ನಮ್ಮ ಸಂಸ್ಥೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇಲ್ಲಿಯ ಎಲ್ಲ ಉಪಯೋಗಗಳನ್ನು ತಾವು ಪಡ್ಕೊಳ್ಳಿ. ನೇರವಾಗಿ ಅಲ್ಲದಿದ್ರು ಸಾಮಾಜಿಕ ಜಾಲತಾಣಗಳ ಮೂಲಕವೂ ಸಹ ನಮ್ಮನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಲಿಕ್ಕೆ ಅವಕಾಶ ಇದೆ. ಈ ಎಲ್ಲ ಅನುಕೂಲಗಳನ್ನು ತಾವು ಸದ್ಬಳಕೆ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ. ಡಾಕ್ಟರ್ ರಘುಪ್ರಸಾದ್ ಅವರೇ, ಈಗಾಗಲೇ ಸಾಕಷ್ಟು ಜನ ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ತಮ್ಮಲ್ಲಿ ತರಬೇತಿ ತಗೊಂಡು ಕೂಡ ಸಾಕಷ್ಟು ಬೆಳವಣಿಗೆ ಆಗಿರ್ಬೇಕು, ಅಂದ್ರೆ ತಮ್ಮ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಅವರು ತುಂಬಾ ಸುಧಾರಿಸಿರ್ಬೋದಲ್ಲ. ಹೌದು ಖಂಡಿತ. ಇದರಲ್ಲಿ ಅವರು ತಾವು ತರಬೇತಿ ಪಡ್ಕೊಂಡ ಮೇಲೆ ಅವರು ಮುಂಚೂಣಿಗೆ ಬಂದಾರೆ, ಕೆಲವೊಬ್ಬರು ಹೆಸರನ್ನು ಹೇಳ್ಬೋದಲ್ಲ. ಈಗ ಉದಾಹರಣೆಗೆ ನಮ್ಮಲ್ಲಿ ಪ್ರತಿ ಸಾರಿ ನಮ್ಮ ಕೃಷಿ ಮೇಳದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಜಿಲ್ಲಾವಾರು ಅತ್ಯುತ್ತಮ ರೈತ ಮತ್ತು ರೈತ ಮಹಿಳಾ ಪ್ರಶಸ್ತಿಗಳನ್ನು, ತಾಲೂಕುವಾರು ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ, ಯುವಕರು ಎಲ್ಲೋ ಒಂದ್ ಕಡೆ ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ ಕಳ್ಕೊಳ್ತಾ ಇದ್ದಾರೆ ಅನ್ನುವ ಒಂದು ಭಾವನೆ ಇದೆ. ಹಾಗಾಗಿ ಕೃಷಿಯತ್ತ ಮತ್ತೆ ಅವರನ್ನು ಆಕರ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಯುವ ರೈತ ಮತ್ತು ಯುವ ರೈತ ಮಹಿಳಾ ಪ್ರಶಸ್ತಿಗಳನ್ನು ನೀಡ್ತಾ ಇದ್ದೇವೆ. ಅವರನ್ನು ನಾವು ಗುರುತಿಸ್ತಾ ಇದ್ದೇವೆ. ಗುರುತಿಸ್ಲಿಕ್ಕೂ ಕೆಲವು ಮಾನದಂಡಗಳಿದೆ. ಯಾಕಂತ ಹೇಳಿದ್ರೆ ಆದಷ್ಟು ಚಿಕ್ಕ ರೈತರಾಗಿರ್ಬೇಕು, ಈ ಸಮಗ್ರ ಕೃಷಿ ಅಳವಡಿಸಿರ್ಬೇಕು ಅಂತ ಹೇಳಿದ್ರೆ ಅವರು ಕೃಷಿ ಬೆಳೆ ಜೊತೆ ತೋಟಗಾರಿಕೆ, ಹೈನುಗಾರಿಕೆ ಆಗಿರ್ಬೋದು, ಅರಣ್ಯ ಬೆಳೆಗಳಾಗಿರ್ಬೋದು, ಬೇರೆ ಬೇರೆ ವೈವಿಧ್ಯಮಯ ಉಪಕಸಬು ಅಂತ ಹೇಳಿದ್ರೆ ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆಯಿಂದ ಅವರು ಸ್ವಲ್ಪ ಲಾಭ ಪಡ್ಕೊಂಡು ತಮ್ಮ ಜೀವನವನ್ನು ಬಹಳ ಒಂದು ಯಾವುದೇ ತೊಂದರೆ ಬರದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆಯನ್ನು ಅವರು ಇಟ್ಕೊಂಡಿರ್ಬೇಕು. ಅಂತಹ ರೈತರನ್ನು ನಾವು ಗುರುತಿಸಿ, ಯಾಕಂದ್ರೆ ಅವ್ರು ಇತರರಿಗೆ ಮಾದರಿ ಆಗ್ತಾರೆ ಅಂತೇಳಿ. ಈಗ ಬಹಳಷ್ಟು ಯುವಕರು ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಕೃಷಿಯಲ್ಲಿ ನವೋದ್ಯಮಗಳು, ಅಗ್ರಿ ಸ್ಟಾರ್ಟ್ಅಪ್ಸ್ ಬರ್ತಾ ಇದೆ, ಅದರಲ್ಲೂ ಮೌಲ್ಯವರ್ಧನೆ ಸಂಸ್ಕರಣಾ ಕ್ಷೇತ್ರದಲ್ಲಿ ವಿಪುಲವಾದ ಅವಕಾಶಗಳಿದೆ. ಇವುಗಳನ್ನು ಅವರು ಬಳಸಿಕೊಂಡು ಅಲ್ಲಿ ಯಶಸ್ವಿಯಾಗಿರುವ ರೈತರಿಗೆ ನಾವು ಪ್ರಶಸ್ತಿ ಕೊಟ್ಟು ಅವರನ್ನು ಗೌರವಿಸತಕ್ಕಂತಹ ವ್ಯವಸ್ಥೆ ಇದೆ. ಆ ಮೂಲಕ ಬೇರೆಯವರು ಪ್ರೇರೇಪಣೆ ಪಡ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಈ ರೀತಿ ಸಾಕಷ್ಟು ಜನ, ಈಗ ಒಂದು ಎರಡು ಹೆಸರು ಹೇಳೋದು ನನಗೆ ಇಲ್ಲಿ ಕಷ್ಟ ಆಗ್ಬೋದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ನಾವು 145 ರೈತರಿಗೆ ಪ್ರಶಸ್ತಿ ಕೊಡ್ತೀವಿ. ಅವರ ಎಲ್ಲಾ ಸಮಗ್ರ ಯಶೋಗಾಥೆಗಳನ್ನು ಒಂದು ಪುಸ್ತಕದ ರೂಪದಲ್ಲಿ ನಾವು ಹಚ್ಚಿ ಹಾಕಿ ಹೊರತರ್ತಾ ಇದೀವಿ. ಪ್ರತಿ ವರ್ಷ ಹೊರತರ್ತೀವಿ. ಅವರ ಅನುಭವ ತಿಳ್ಕೋಬಹುದು, ಅದು ಲೈವ್ ನಲ್ಲೂ ಸಿಗಬಹುದಲ್ಲ ತಮ್ದು ಯೂಟ್ಯೂಬ್. ಹೌದೌದು, ಅವರವರ ಸಣ್ಣ ಸಣ್ಣ ಸಾಧನೆಗಳ ವಿಡಿಯೋಗಳನ್ನು ನಾವು ಇತ್ತೀಚೆಗೆ ಮಾಡ್ತಾ ಅನುಭವ ಇಷ್ಟೆಲ್ಲ ಕೆಲಸಗಳನ್ನು ನಮ್ಮ ಸಂಸ್ಥೆಯಿಂದ ನಾವು ಮಾಡ್ತೀವಿ. ತುಂಬಾ ಸಂತೋಷ ಡಾಕ್ಟರ್ ರಘುಪ್ರಸಾದ್ ಅವರೇ. 16 ಆವಿಷ್ಕಾರಗಳು, 106 ರೈತರಿಗೆ, 1000 ರೈತರಿಗೆ ಅವರು ಬಾಳಿಗೆ ಮತ್ತೆ ಅವರ ಒಂದು ಕಾರ್ಯಚಟುವಟಿಕೆಗೆ ಮುಂದಿನ ಹೆಜ್ಜೆ ಯಶಸ್ವಿ ಆಗಲಿ ಅನ್ನೋದು, ಮತ್ತೆ ಅವರು ತಮ್ಮ ಒಂದು ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಆಗಲಿ ಅನ್ನೋದು ತಮ್ಮ ಒಂದು ಹಾರೈಕೆ ಕೂಡ. ಇದಲ್ಲದೆ ಈಗ ಕೆಲವು ರೈತರು ಈಗಾಗಲೇ ತಮ್ಮ ಒಂದು ಆವಿಷ್ಕಾರವನ್ನು ತಮ್ಮ ಹೊಲದಲ್ಲಿ ಅಳವಡಿಸಿಕೊಂಡು ಸಾಕಷ್ಟು ಬೆಳವಣಿಗೆ ಆದವರು ನಾವು ಸಾಕಷ್ಟು ಜನ ನೋಡ್ತಾ ಇದ್ದೇವೆ. ಹೌದಲ್ಲ, ಅವರು ತಾವು ಈಗಾಗಲೇ ಹೇಳಿದ್ರಿ ಮಲ್ಲಿಕಾ ಬೆಳೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೂಸು ಅಂತ ಹೇಳಿದ್ರಿ, ತುಂಬಾ ಸಂತೋಷ. ಇಂಥವು ಲಕ್ಷಾಂತರ ಆವಿಷ್ಕಾರಗಳು ತಮ್ಮಲ್ಲಿ ಬಂದಿದ್ದಾವೆ, ಈಗಾಗಲೇ ರೈತರು ಅಳವಡಿಸಿಕೊಂಡಿದ್ದಾವೆ. ಈಗ ಒಬ್ಬ ರೈತ ಇರ್ತಾನೆ, ಅವ ತಮ್ಮ ಮಲ್ಲಿಕಾ ಬೆಳೆ ತೀರಾ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ, ಅದನ್ನು ತಾವು ಈಗ ಬೆಳೆ ಬೆಳೆದು ತುಂಬಾ ಖುಷಿನೇ, ಆದ್ರೆ ಅವನಿಗೆ ಸ್ವಲ್ಪ ಮಾರುಕಟ್ಟೆ ಕೂಡ ವ್ಯವಸ್ಥೆ ಮಾಡಿಕೊಡ್ಬೇಕು. ಆ ಮಾರುಕಟ್ಟೆ ಅವನು ಈಗ ನಮ್ಮ ದೇಶದಲ್ಲಿ ಮಾರಬೇಕು, ನಮ್ಮೂರಲ್ಲಿ ಬೆಂಗಳೂರಲ್ಲಿ ಅಷ್ಟೇ ಮಾರೋದಲ್ಲ, ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು, ಆಂಧ್ರಕ್ಕೆ ಹೋಗ್ಬೇಕು, ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕು, ದಿಲ್ಲಿಗೆ ಹೋಗ್ಬೇಕು, ದಿಲ್ಲಿ ಇಲ್ಲ ನನಗೆ ಅರಬ್ ಕಂಟ್ರಿಗೆ ಮಾರಬೇಕು, ಅಮೆರಿಕಕ್ಕೆ ಮಾರಬೇಕು, ಈ ತರ ಯೋಜನೆ ಹಾಕೊಂಡಿರ್ತಾನೆ. ಇದಕ್ಕೇನಾದ್ರೂ ನಿಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ನಮ್ಮ ಯುವ ರೈತರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ, ಯಾಕಂದ್ರೆ ನಮ್ಗೆ ಇವತ್ತು ಕೃಷಿಗಿಂತ ನಮ್ಮ ಮಾರುಕಟ್ಟೆನೇ ಮುಖ್ಯ. ನಮಗೆ ಸರ್ಕಾರದ ಉದ್ದೇಶ ಹಣ ದ್ವಿಗುಣ ಆಗಬೇಕು, ರಾಜ್ಯ ಸರ್ಕಾರ ಕೂಡ ಹಣ ದ್ವಿಗುಣ ಆಗಲಿ ನಮ್ಮ ರೈತ ಬಾಂಧವರದು ಅಂತ. ಈಗ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಮಾರಾಟ ನಿರ್ವಹಣಾ ಕೇಂದ್ರ ಅಂತ ABM ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಶೋಧನೆಗಳಾಗ್ತಾ ಇದೆ. ಜೊತೆಗೆ ಈಗ ತಾವು ಹೇಳ್ತಾ ಇದ್ರಿ ಎಲ್ಲಿ ಮಾರಬೇಕು, ಯಾವ ರೀತಿ ಮಾರಬೇಕು, ಈಗ ರಫ್ತು ಅವಕಾಶಗಳು ಎಲ್ಲೆಲ್ಲಿದೆ, ಆನಂತರ ಕೃಷಿಕರಿಗೆ ತಮ್ಮದೇ ಆದ ಬ್ರ್ಯಾಂಡಿಂಗ್ ಲೇಬಲಿಂಗ್ ಮಾಡ್ಕೊಳ್ಳುವಂಥದ್ದು ಯಾವ ರೀತಿ ಮಾಡಬೇಕು, ಇದ್ರ ಬಗ್ಗೆ ನಾವು ಸೂಕ್ತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಹೇಳಿದ್ರೆ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ ನಾವು. ಇನ್ನ ರೈತರಿಗೆ ಗೊತ್ತು, ಬೀಜ ಬಿತ್ತಿ ಬೆಳೆ ತೆಗೆಯುವ ತನಕ ಅವರಿಗೆ ಸಾಕಷ್ಟು ಮಾಹಿತಿ ಇದೆ, ಇಲ್ಲ ಅಂತಲ್ಲ. ಈಗ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಇದು ಮುಂದುವರೆದ ಭಾಗ, ಕೃಷಿಯ ಮುಂದುವರೆದ ಭಾಗ ಅಂತ ಹೇಳಿದ್ರೆ ಕೊಯ್ಲು ಆದ ನಂತರ ಇದು ನನ್ನ ಕೆಲಸ ಅಲ್ಲ ಅಂತೇಳಿ ಒಂದು ಕಲ್ಪನೆ ಇತ್ತು ಮೊದಲು. ಈಗ ಕೊಯ್ಲಾದ ನಂತರವೂ ಇದು ಕೃಷಿಕರದೇ ಜವಾಬ್ದಾರಿ, ತಾವೇ ಅದನ್ನು ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಬೇಕು, ಅದನ್ನು ಮೌಲ್ಯವರ್ಧನೆ ಮಾಡಬೇಕು, ಸಾಧ್ಯವಾದ ಬ್ರ್ಯಾಂಡಿಂಗ್ ಮಾಡಬೇಕು, ಲೇಬಲಿಂಗ್ ಮಾಡಬೇಕು, ಪ್ಯಾಕಿಂಗ್ ಮಾಡಬೇಕು, ಆಮೇಲೆ ಸಂಘಟಿತವಾಗಿ ಈಗ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ರೈತ ಉತ್ಪಾದಕರ ಸಂಘ ಇದೆ, ಈ ಸಂಘಗಳ ಮೂಲಕ ನಾವು ಅವುಗಳನ್ನು ಒಟ್ಟಾಗಿ ನಾವು ಮಾರಾಟ ಮಾಡಿದ್ದೇ ಆದಲ್ಲಿ ಹೆಚ್ಚಿನ ಒಂದು ಆದಾಯ ಪಡೀಲಿಕ್ಕೆ ಅವಕಾಶ ಇದೆ. ಈ ಕುರಿತಾದ ತರಬೇತಿಗಳು ನಿರಂತರವಾಗಿ ನಮ್ಮಲ್ಲಿ ನಾವು ನಡೆಸ್ತಾ ಇದ್ದೇವೆ. ಆನಂತರ ತಾವು ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡೀಲಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಈಗಾಗಲೇ ರೈತ ಉತ್ಪಾದಕ ಕೇಂದ್ರಗಳು ಫುಡ್ ಪ್ರೊಸೆಸಿಂಗ್ ಆರ್ಗನೈಸೇಷನ್ ಕೂಡ ಈಗ ಸಕ್ರಿಯ ಆಗಿದ್ದಾವೆ, ಸಾಕಷ್ಟು ಕಡೆ ಈಗ ಬೆಳಕಿಗೆ ಬಂದಿದ್ದಾವೆ. ಅಲ್ಲಲ್ಲಿ ದೇಶದಾದ್ಯಂತ ರಾಜ್ಯದಾದ್ಯಂತ ರೈತರಿಗೆ ಅನುಕೂಲ ಮಾಡಬೇಕು, ರೈತರ ಬೆಳೆ ಮಾರಲ್ಪಡಬೇಕು ಮತ್ತು ಅವರಿಗೆ ಹಣ ಸಂದಾಯ ಆಗಬೇಕು, ಯೋಗ್ಯ ಬೆಲೆ ಸಿಗಬೇಕು ಅನ್ನೋದು ರಾಜ್ಯ ಸರ್ಕಾರದ್ದು ಹಾರೈಕೆ ಇದೆ, ಕೇಂದ್ರ ಸರ್ಕಾರದ ಹಾರೈಕೆ ಇದೆ. ಕೇಂದ್ರ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಈ ವಿಷಯದಲ್ಲಿ ರೈತರಿಗೆ ತುಂಬ ನೆರವಿಗೆ ಬರ್ತಾ ಇದ್ದಾವೆ. ಈಗಾಗಲೇ ತಾವು ಹೇಳಿದ್ರಿ ಸ್ಟಾರ್ಟಪ್ ಅನ್ನೋದು, ಅದು ಕೂಡ ಪ್ರಧಾನಮಂತ್ರಿಯವರ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅನ್ನೋದು ಆಗಿದೆ. ಅಲ್ಲಿ ಕೂಡ ರೈತರಿಗೆ ಉತ್ಪನ್ನಕ್ಕೆ ಬೆಲೆ ಸಿಗಲಿ, ಅವರಿಗೆ ಬೆಳೆ ಬೆಳೆದಷ್ಟೇ ಅಲ್ಲ ಅವ್ರ ಬೆಳೆಗೆ ಬೆಲೆ ಬಂದಾಗ ಮಾತ್ರ ದೇಶದ ರೈತರ ಆದಾಯ ಡಬಲ್ ಆಗುತ್ತೆ ಅನ್ನೋದು ಹೌದಲ್ಲ. ಹಿಂಗೆ ಫುಡ್ ಪ್ರೊಸೆಸ್ ಆರ್ಗನೈಸೇಷನ್ಗೂ ಕೂಡ ತಮ್ಮ ವಿಶ್ವವಿದ್ಯಾಲಯ ಪೂರಕವಾಗಿ ಮತ್ತೆ ನೇರವಾಗಿ ಕೂಡ ಕೆಲಸ ಮಾಡ್ತಿರ್ಬೋದಲ್ಲ. ಹಾ, ಖಂಡಿತವಾಗಿ. ಈಗಾಗಲೇ ಹೇಳಿದ ರೀತಿಯಲ್ಲಿ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೆಲವು ಆಯ್ದಂತಹ ರೈತ ಉತ್ಪಾದಕ ಸಂಘಗಳ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡು ಈ ರೈತ ಉತ್ಪಾದಕ ಸಂಘಕ್ಕೆ ಕೆಲವು ಹೊಸ ತಾಂತ್ರಿಕ ಮಾಹಿತಿ ಜೊತೆಗೆ ಈ ಮಾರುಕಟ್ಟೆ ತಾವು ಹೇಳಿದ ರೀತಿಯಲ್ಲಿ ಯಾವ ರೀತಿ ಮಾರುಕಟ್ಟೆ ಮಾಡಬೇಕು, ಎಲ್ಲಿ ಮಾರುಕಟ್ಟೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕೆಲವು ರೈತರು ಆ ಮಟ್ಟದಲ್ಲಿ ಬೆಳೆದಿದ್ದಾರೆ, ಆ ಮಟ್ಟದ ಉಪಯೋಗವನ್ನು ತಗೋತಾ ಇದ್ದಾರೆ. ಅಂದ್ರೆ ಈಗ ಅವರಿಗೆ ವಿದೇಶಕ್ಕೆ ರಫ್ತು ಮಾಡೋದು ಅವ್ರಿಗೆ ಈಗಾಗಲೇ ಒಂದು 4-5 ವರ್ಷದಿಂದ ಶುರು ಮಾಡಿದ್ದಾರೆ ಅವರು, ನಮ್ಮ ರೈತರು. ಆದ್ರೆ ಇದು ಎಲ್ಲ ರೈತರಿಗೂ ಇದು ಗೊತ್ತಾಗ್ಲಿ, ಎಲ್ಲ ರೈತರಿಗೂ ಅದರದ ಒಂದು ಉಪಯೋಗ ಸಿಗ್ಲಿ ಹೌದಲ್ಲ, ಎಲ್ಲರೂ ಸಿಕ್ಕದೆ ತಮ್ಮ ವಿಶ್ವವಿದ್ಯಾಲಯದ ಮೂಲಕನೇ ಇದು ಆದ್ರೆ ಇನ್ನೂ 10-6 ರೈತರಿಗೆ ಈಗಾಗಲೇ ತಮ್ಮ ಹತ್ರ ಬರ್ತಾ ಇರೋ ರೈತರಿಗೆ ಇದು ಗೊತ್ತಿರೋದಿಲ್ಲ. ಈಗ ಸಣ್ಣ ರೈತರಿಗಾಗಿಯೇ ನಾವು ರೈತ ಉತ್ಪಾದಕರ ಸಂಸ್ಥೆಗಳನ್ನು ಪ್ರೋತ್ಸಾಹ ಸರ್ಕಾರ ಮಾಡ್ತಾ ಇದೆ. ಉದ್ದೇಶ ಇಷ್ಟೇ. ಈಗ ಒಬ್ಬ ಸಣ್ಣ ರೈತ ಇಳುವಳಿ ಕಡಿಮೆ ಇದೆ, ನಮ್ಮ ದೇಶದಲ್ಲಿ ಸಣ್ಣ ರೈತರೇ ಹೆಚ್ಚಿದೆ, 100-80% ಹೆಚ್ಚು ಸಣ್ಣ ರೈತರು ಇದ್ದಾರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರು. ಅವ್ರ ಇಳುವಳಿ ಎಕನಾಮಿಕ್ ಅಲ್ಲ, ಅಂದ್ರೆ ಆರ್ಥಿಕವಾಗಿ ಅಷ್ಟೊಂದು ಲಾಭ ಗಳಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರ ಒಬ್ಬರೇ ಮಾರಾಟ ಮಾಡೋದ್ರಿಂದ ಲಾಭ ಸಿಗ್ಲಿಕ್ಕಿಲ್ಲ, ಅವರೇ ಒಬ್ಬರೇ ಪರಿಕರ ಕೊಂಡ್ಕೊಳ್ಳಕ್ ಹೋದ್ರು ಸಹಿತ ಹೆಚ್ಚಿನ ಅವರಿಗೆ ಬಾರ್ಗೇನಿಂಗ್ ಪವರ್ ಅಂದ್ರೆ ಚೌಕಾಶ ಮಾಡೋ ಶಕ್ತಿ ಇರಲ್ಲ. ಹಾಗಾಗಿ ಅವರು ಸಂಘಟಿತರಾಗಿ ಈ ರೈತ ಉತ್ಪಾದಕರ ಸಂಘಗಳನ್ನ ಕಟ್ಕೊಂಡಿದ್ದೆ ಆದಲ್ಲಿ ಅವರಿಗೆ ಈ ಬಾರ್ಗೇನಿಂಗ್ ಪವರ್ ಬರುತ್ತೆ, ಅಂದ್ರೆ ಅವರಿಗೆ ನಾವು ನೆಗೋಷಿಯೇಟ್ ಮಾಡೋ ಶಕ್ತಿ ಬರ್ತದೆ. ಆಮೇಲೆ ಒಟ್ಟಾಗಿ ಪರಿಕರ ಖರೀದಿ ಮಾಡಿದಾಗ ಅವರಿಗೆ ಕಡಿಮೆ ಬೆಲೆಗೆ ಸಿಗುತ್ತೆ, ಒಟ್ಟಾಗಿ ಮಾರುಕಟ್ಟೆ ಮಾಡಿದಾಗ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬಹುದು, ವಾಲ್ಯೂಮ್ ಜಾಸ್ತಿ ಇರುತ್ತೆ. ಇದನ್ನು ಕೂಡ ತಮ್ಮ ವಿಶ್ವವಿದ್ಯಾಲಯದಲ್ಲಿ ವಿಚಾರ ಇದೆ, ಇದರ ಬಗ್ಗೆ ಸಾಕಷ್ಟು ಕೆಲಸ ಆಗ್ತಾ ಇದೆ, ರೈತರಿಗೆ ತರಬೇತಿ ಸಹ ನಾವು ನೀಡ್ತಾ ಇದ್ದೀವಿ. ತುಂಬಾ ಸಂತೋಷ ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಉದ್ಯೋಗವನ್ನು ಅವಲಂಬಿಸಿಕೊಂಡಿರುವವರಿಗೆ ತಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ 16 ಆವಿಷ್ಕಾರಗಳ ಬಗ್ಗೆ ಮಾಹಿತಿ ಕೊಡೋದು, ಅದು ಪುಸ್ತಕ ರೂಪದಲ್ಲಿ ಇರ್ಬೋದು ಅಥವಾ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಸೋಷಿಯಲ್ ಮೀಡಿಯಾದ ಮೂಲಕ ಕೊಡೋದಿರ್ಬೋದು, 16 ವಿಷಯಗಳಲ್ಲಿ ತಾವು ಅವರನ್ನ ಪ್ರೋತ್ಸಾಹಿಸ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಮ್ಮ ಸಂಪರ್ಕ ಸಂಖ್ಯೆನೂ ಕೂಡ ಅವರಿಗೆ ತಿಳಿಸ್ಬಿಡಿ. ಈಗ ನಮ್ಮಲ್ಲಿ ನಮ್ದು ಒಂದು ವಾಟ್ಸ್ಆಪ್ ನಂಬರ್ ಇದೆ, ಒಂದು ಟೋಲ್ ಫ್ರೀ ನಂಬರ್ ಬಂದು 1800-4250571, ಇದು 1800-4250571. ಇದಲ್ಲದೆ ನಮ್ಮ ಕಚೇರಿ ಸಂಖ್ಯೆ 0802-3627889, ಇನ್ನೊಮ್ಮೆ 2362-7889. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9482-4772712, ವಾಟ್ಸ್ಆಪ್ ಸಂಖ್ಯೆ 9482-4772712. ಇದು ಯಾವ ಸಮಯದಾಗೆ ಕೆಲಸ ಮಾಡ್ತವೆ? ಈಗ ನಮ್ ಬೆಳಿಗ್ಗೆ 9:00 ನಾವು ಸಂಜೆ 4:00 ತನಕ ನಮ್ಮ ಕಚೇರಿ ನಿರಂತರವಾಗಿ ಇದು ಓಪನ್ ಇರುತ್ತೆ. ಓಪನ್ ಇರುತ್ತೆ ಅಂದ್ರೆ ತಮ್ಮ ಕೃಷಿ ವಿಶ್ವವಿದ್ಯಾಲಯದ ಯಾವುದೇ ಮಾಹಿತಿ ಬೇಕಂದ್ರೆ ರೈತರು ಸಂಪರ್ಕ ಮಾಡಬಹುದು. ಈ ಸಂಪರ್ಕ ಮಾಡಿದ್ರೆ ತಾವು ಅವಾಗಲೇ ಹೇಳಿದ್ರಲ್ಲ, ಯಾವುದೇ ಬೆಳೆಗೆ ತಮ್ಮ ರೋಗ ಇರ್ಬೋದು ಅಥವಾ ಯಾವ್ದು ಗೊಬ್ಬರ ಹಾಕೋದಿರ್ಬೋದು ಅಥವಾ ಇನ್ನೇನು ವಿಷಯ ಇದೆಯಪ್ಪ, ಅಲ್ಲಿ ಸಂಪರ್ಕ ಮಾಡಿ ಮಾಹಿತಿ ಮಾಡ್ಕೋಬಹುದು. ಅಲ್ಲ, ವಾಟ್ಸ್ಆಪ್ ಮೂಲಕ ಮೆಸೇಜ್ ಕಳಿಸಿದ್ರೆ ನಮಗೆ ಸೂಕ್ತ. ಯಾಕಂತ ಹೇಳಿದ್ರೆ ಆ ಮೆಸೇಜ್ಗೆ ನಾವು ಉತ್ತರ ನೀಡ್ತೀವಿ, ಅದು ಬಹಳ ಮುಖ್ಯ. ತಾವು ಆವಾಗ್ಲೇ ಒಂದು ರೈತರಿಗೆ ಒಂದು ವಿಷಯ, ನಮ್ದು ಬೆಳೆಗೆ ತಕ್ಕಾಗ ನಾವು ಗ್ರೂಪ್ ಮಾಡಿಕೊಡ್ತೇವೆ ಅಂತ. ಹೌದೌದು, ಅಂದ್ರೆ ಯಾವ್ದೋ ಒಂದು ಬೆಳೆ ಇರುತ್ತೆ, ಅಂತ ಬೆಳೆಗೆ ಅವನಿಗೆ ಏನೋ ಮಾಹಿತಿ ಬೇಕಾಗುತ್ತೆ, ಅಲ್ಲಿ ಅವ್ರದ್ದು ಗ್ರೂಪಿಗೆ ಸೇರೋದಿದ್ರೆ ಅವ್ರದ್ದು ನೀವು ಸೇರಿಸ್ತೀರಿ. ಸೇರಿಸಿ ಅಂದ್ರೆ ಆನಂತರ ಆದಷ್ಟು ಅವ್ರ ಮೆಸೇಜ್ ಪ್ಲಸ್ ಫೋಟೋ, ಅದಕ್ಕೆ ಸಂಬಂಧಪಟ್ಟ ಫೋಟೋ ಕಳಿಸೋದು ಹೆಚ್ಚು ಸೂಕ್ತ. ಯಾಕಂದ್ರೆ ನಾವು ಫೋಟೋ ನೋಡಿ ಅದು ಏನು ಅಂತ ಹೇಳಿ ಅದಕ್ಕೆ ನಾವು ಸೊಲ್ಯೂಷನ್ ಕೊಡೋದು, ಮಾತಾಡೋದಕ್ಕಿಂತ ಈ ಇತ್ತೀಚಿನ ದಿನಗಳಲ್ಲಿ ಮೆಸೇಜು ಒಂದು ಫೋಟೋ ಕಳಿಸೋದು ಹೆಚ್ಚು ಸೂಕ್ತ ಅಂತ ನಮ್ಗೆ ಅನ್ಸುತ್ತೆ. ಆಯ್ತು, ಡಾಕ್ಟರ್ ಕೆ ಪಿ ರಘುಪ್ರಸಾದ್ ಅವರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿ, ಅದರಲ್ಲೂ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ತಲೆಯ ಬಾಚೆ ಜಡೆಗಳ ಕೇವುವ ಮುಡಿಸಿರೆ, ತಲೆಯ ಬಾಚೆ ಜಡೆಗಳ ಕೇವುವ ಮುಡಿಸಿರೆ, ಕೋಮಲಂಗೆ ಸೀತ ದೇವಿಗೆ ನಟ ಮಾಡಿರೆ, ಕೋಮಲಂಗೆ ಸೀತ ದೇವಿಗೆ ನಟ ಮಾಡಿರೆ, ನಟವ ಮಾಡಿರೆ ಶೋಭನ ಅನ್ನಿರೆ, ನಟವ ಮಾಡಿರೆ ಶೋಭನ ಅನ್ನಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನಚಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನಚಿರೆ, ತಲೆಯ ಬಾಚೆ ಜಡೆಗಳ ಕೇವುವ ಮುಡಿಸಿರೆ, ತಲೆಯ ಬಾಚೆ ಜಡೆಗಳ ಕೇವುವ ಮುಡಿಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವ ಮಾಡಿರೆ, ಕೋಮಲಂಗೆ ಸೀತ ದೇವಿಗೆ ಶರಣ ಮಾಡಿರೆ, ನಟವ ಮಾಡಿರೆ ಸೋಬಾನ ಎನ್ನಿರೆ, ನಟವ ಮಾಡಿರೆ ಸೋಬಾನ ಎನ್ನಿರೆ, ಕೋಮಲಂಗೆ ಸೀತ ದೇವಿಗೆ ಶರಣ ಹೊಂದಿಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣ ಹೊಂದಿಸಿರೆ, ಮಕವ ತಳದ ಪೋಡ್ರಕ್ಕೆ ಬೊಟ್ಟು ಏಡಿರೆ, ಮಕವ ತಳದ ಪೋಡ್ರಕ್ಕೆ ಬೊಟ್ಟು ಏಡಿರೆ, ಕೋಮಲಂಗೆ ಸೀತ ದೇವಿಗೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ, ಶರಣವನ ಸಿರೆ ಶೋಭನ ಅನ್ನಿರೆ, ಶರಣವನ ಸಿರೆ ಶೋಭನ ಅನ್ನಿರೆ, ಕೋಮಲಂಗೆ ಸೀತ ದೇವಿಗೆ ನರಣ ಮಾಡಿರೆ, ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ, ಮಕವ ತಳದ ಬಾರುಡಕ್ಕೆ ಬೊಟ್ಟು ಏಡಿರೆ, ಮಕವ ತಳದ ಬಾರುಡಕ್ಕೆ ಬೊಟ್ಟು ಏಡಿರೆ, ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ, ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ, ನಟವ ಮಾಡಿರೆ ಸೋಬಾನ ಎನ್ನಿರೆ, ನಟವ ಮಾಡಿರೆ ಸೋಬಾನ ಎನ್ನಿರೆ, ಕೋಮಲಂಗೆ ಸೀತ ದೇವಿಗೆ ಶರಣ ಹೊಂದಿಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣ ಹೊಂದಿಸಿರೆ, ಒಳ್ಳೆ ಒಳ್ಳೆ ಒಡವೆ ಗಾಡು ನೀವು ಹಾಕಿರೆ, ಒಳ್ಳೆ ಒಳ್ಳೆ ಒಡವೆ ಗಾಡು ಎಣ್ಣೆಗೆ ಕಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನಚಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನಚಿರೆ, ಶರಣವನ ಸಿರೆ ಸೋಬಾನ ಅನ್ನಿರೆ, ಶರಣವನ ಸಿರೆ ಸೋಬಾನ ಅನ್ನಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ, ಒಳ್ಳೆ ಒಡವಳ ಹಾಕಿ ನೀವು ಮಾಡಲಿಡಿರೆ, ಒಡವೆ ಹಾಕಿ ನೀವು ಎನ್ನ ತಾಟಗೆರೆಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ, ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ, ನಟವ ಮಾಡಿರೆ ಸೋಬಾನ ಎನ್ನಿರೆ, ನಟವ ಮಾಡಿರೆ ಸೋಬಾನ ಎನ್ನಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಒಳ್ಳೆ ಒಳ್ಳೆ ಪದಕಗಳು ಕೊಲ್ಲಿಗಾಕಿರೆ ಒಳ್ಳೆ ಒಳ್ಳೆ ಪದಕಗಳು ಕೊಲ್ಲಿಗಾಕಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಶರಣವನಿಸಿರೆ ಸೋಬಾನನ್ನೆರೆ ಶರಣವನಿಸಿರೆ ಸೋಬಾನನ್ನೆರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಒಳ್ಳೆ ಪದಕ ಗಾಳಿ ಮರಳಿಗಾಕಿರೆ ಪದಕ ಗಾಳ ಕಳ್ಳಿಗಾಕಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಶರಣವನಿಸಿರೆ ಸೋಬಾನಯನ್ನಿರೆ ಶರಣವನಿಸಿರೆ ಸೋಬಾನಯನ್ನಿರೆ ಕೋಮಲಂಗೆ ಸೀತ ದೇವಿಗೆ ಶರಣ ಮಾಡಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಒಳ್ಳೆ ಒಳ್ಳೆ ತಾಲಿಗಳು ಕೊಲ್ಲಿಗಾಕಿರೆ ಒಳ್ಳೆ ಒಳ್ಳೆ ತಾಲಿಗಳು ಕೊರಳಿಗಾಕಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಶರಣವನಿಸಿರೆ ಸೋಬಾನಹನ್ನೆರೆ ಶರಣವನಿಸಿರೆ ಸೋಬಾನವನ್ನೆರೆ ಕೋಮಲಂಗೆ ಸೀತ ದೇವಿಗೆ ಶರಣ ಮಾಡಿರೆ ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ ಒಳ್ಳೆ ಒಳ್ಳೆ ತಾಳಿಗಳು ಕೊರಳಿಗಾಕಿರೆ ಒಳ್ಳೆ ಒಳ್ಳೆ ತಾಳಿಗಳು ಕೊರಳಿಗಾಕಿರೆ ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ ನಟವ ಮಾಡಿರೆ ಸೋಬಾನಯನ್ನಿರೆ ನಟವ ಮಾಡಿರೆ ಸೋಬಾನಯನ್ನಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಒಳ್ಳೆ ಒಳ್ಳೆ ಶ್ರೀಗಳು ಕಣ್ಣಿಗಿಕ್ಕಿರೆ ಒಳ್ಳೆ ಒಳ್ಳೆ ಬಾಳೆಗಳು ಕೈಗೆ ಕಾಣಿಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಶರಣವನಿಸಿರೆ ಕೈ ಎತ್ತಿ ಮುಗಿಸಿರೆ ಶರಣವನಿಸಿರೆ ಸೋಬಾನನ್ನಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಒಳ್ಳೆ ಬಳೆ ಗಾಳಿ ಕೈಗೆ ತೊಡಸಿರೆ ಬಳೆಯನ್ನ ಹಾಗೆ ಕೈಗೆ ತೊಡಸಿರೆ ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ ನಟವ ಮಾಡಿರೆ ಸೋಬಾನಯನ್ನಿರೆ ನಟವ ಮಾಡಿರೆ ಸೋಬಾನಯನ್ನಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣ ಮಾಡಿರೆ ಒಳ್ಳೆ ಒಳ್ಳೆ ಉಂಗುರುಗಳ ಕೈಗೆ ತೊಡಸಿರೆ ಒಳ್ಳೆ ಒಳ್ಳೆ ಉಂಗುರುಗಳು ಕೈಗೆ ತೊಡಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ ನಟವ ಮಾಡಿರೆ ಸೋಬಾನಯನ್ನಿರೆ ನಟವ ಮಾಡಿರೆ ಸೋಬಾನಯನ್ನಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಸೀತ ದೇವಿಗೆ ಶರಣ ಮಾಡಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರೆ ಶರಣವನಿಸಿರೆ ಸೋಬಾನಯನ್ನಿರೆ ಶರಣವನಿಸಿರೆ ಸೋಬಾನಯನ್ನಿರೆ ಸೀತ ದೇವಿಗೆ ಶರವ ಮಾಡಿರೆ, ಕೋಮಲಂಗ ಸೀತ ದೇವಿಗೆ ನಟವ ಮಾಡಿರೆ. ಸುವಕ್ಕ ಸುಲಾಲಿ ಎಗಲ ಮೇನ ಕೋರಿ, ಸುವಕ್ಕ ಸುಲಾಲಿ ಎಗಲ ಮೇನ ಕೋರಿ, ಅರೆ ಒಯ್ದವ ಹರದರೆ ನಾರಿ ಹಕ್ಕ ಒಯ್ಯಾರೆ, ಅರೆ ಒಯ್ದವ ಹರದರೆ ನಾರಿ ಹಕ್ಕ ಒಯ್ಯಾರೆ. ಸುವಕ್ಕ ಯಗಲ ಮೇಲನ ಕೋರೆ, ಸುವಕ್ಕ ಸುರಾಡೆ ಯಗಲ ಮೇಲನ ಕೋರೆ, ಅರೆ ಒಯ್ಯತವ್ವ ಅರೋದರೆ ನಾರೆ ಅಕ್ಕವಯ್ಯಾರೆ, ಅರೆ ಒಯ್ಯತವ್ವ ಅರೋದರೆ ನಾರೆ ಅಕ್ಕವಯ್ಯಾರೆ. ರಾಯಣ್ಣ ಬೀಸೆವೋ ರೆಟ್ಟಲ್ಲ ನಂದವೋ, ರಾಯಣ್ಣ ರೆಟ್ಟಲ್ಲ ನಂದವೋ, ಕೈಯ ಮೇಲೆ ಕೈ ಕರದಾರೆ ನಾರೆ ಹಕ್ಕ ಒಯ್ಯಾರೆ, ರೆಟ್ಟೆ ಮೇಲೆ ಕೈ ಹರದಾರೆ ನಾರೆ ಹಕ್ಕ ಒಯ್ಯಾರೆ. ರಾಜೇನ ಬಿಸಲರು ರೆಟ್ಟಲ್ಲ ನಂದವೋ, ರಾಜೇನ ಬಿಸೇವೋ ರೆಟ್ಟಲ್ಲ